ನನಗೆ ಈಗಲೂ ಕೂಡ ಒಂದು ತೋಟ ಅಂತ ಹೇಳಿ ಇರಬೇಕು, ತೋಟಕ್ಕೆ ನಾನು ಅಡ್ಡಾಡಬೇಕು, ತೋಟದಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಸ್ವತಃ ಕೈಮುಟ್ಟಿ ಕೆಲಸ ಮಾಡಿ ಶ್ರಮ ಹಾಕಿ ತುಂಬಾ ಕಾಡು ಆಗಿದ್ದಂಥದ್ದನ್ನು ಅವರು ಕಡಿದು ಅಲ್ಲಿ ಒಂದು ಒಳ್ಳೆಯ ತೋಟವನ್ನು ಮಾಡಿದ್ದಾರೆ. ಏಲಕ್ಕಿ ಮತ್ತು ಕಾಫಿ ಎರಡೂ ಕೂಡ ಒಂದೇ ವರ್ಷದಲ್ಲಿ ಫಸಲಿಗೆ ಬರ್ತಾ ಇದೆ. ಹೇಗೆ ಅವರು ತೋಟವನ್ನು ಮಾಡಿದರು, ಯಾವ ರೀತಿ ಮಾಡಿದ್ದಾರೆ, ತೋಟದಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗೋವಿಂದಗೌಡರಿಗೆ. ನಮಸ್ಕಾರ ಸರ್. ಗೋವಿಂದಗೌಡರ ಜೊತೆ ಅವರ ಶ್ರೀಮತಿ ಜಿ ಕೆ ಸಾವಿತ್ರಿ ಅವರು ಕೂಡ ಇದ್ದಾರೆ. ಸಾವಿತ್ರಮ್ಮ ಅವ್ರಿಗೂ ಕೂಡ ನಮಸ್ಕಾರ. ನಮಸ್ಕಾರ ಸರ್. ಗೋವಿಂದಗೌಡರ ಎಷ್ಟು ವಯಸ್ಸು ನಿಮಗೆ? ನನಗೆ 73 ವರ್ಷ. 73 ವರ್ಷ ಆಯ್ತು. ಹಾ ಹಾ. ಮೂಲಭೂತವಾಗಿ ಕೃಷಿಕರು ನೀವು? ನಮ್ಮ ತಂದೆ ಕಾಲದಿಂದ ಏಲಕ್ಕಿ ಕಾಫಿ ಮಾಡ್ತಾ ಇದ್ವಿ. ಅನಾರೋಗ್ಯದಿಂದ ನನಗೆ ಕ್ಯಾನ್ಸರ್ ಶುರುವಾಗಿ ನಾನು ಉಳಿಯುವ ಸ್ಥಿತಿ ಇರಲಿಲ್ಲ. ಆದ್ರೆ ಅದೆಲ್ಲ ವಾಸಿ ಆದ್ಮೇಲೆ ನಾನು ತೋಟ ಮಾಡಲೇಬೇಕು ಅಂತ ಆಸೆ ಆಯ್ತು. ಹಿಂದೆ ಮಾಡಿದಂತ ನನ್ನ ತಂದೆ ಕೊಟ್ಟಂತ ತೋಟ ಮಾರಿಬಿಟ್ಟಿದೀನಿ. ಮಾರಿಬಿಟ್ಟು ನನ್ನ ಜೀವ ಉಳಿಸ್ಕೊಂಡಿದೀನಿ. ಆಸ್ಪತ್ರೆಗೆ ಆ ಬಿಲ್ಲೆಲ್ಲ ಕಟ್ಬಿಟ್ಟು ಜೀವ ಉಳಿಸ್ಕೊಂಡೆ. ಮತ್ತೆ ಮಾಡಬೇಕು ಅಂತ 2 ವರ್ಷ ಮನೆಯಲ್ಲೇ ಕೂತು ನೋಡದೆ ಯೋಚನೆ ಮಾಡಿದೆ. ಕೊರೋನಾ ಬಂತು, ಆವಾಗ ಹೊರಗಡೆ ಎಲ್ಲೂ ಹೋಗಕ್ಕಾಗಲಿಲ್ಲ. ತೋಟ ಮಾಡಬೇಕು ಅಂತ ನನ್ನ ಸಹಪಾಠಿಗಳೆಲ್ಲ ಸೇರಿ, ಯಾಕೆ ಮನೆಯಲ್ಲೇ ಕಳಿತೀಯ, ಸೀದಾ ಹೋಗಿ ನೀನು ರಾಜಕೀಯನೂ ಬೇಡ ಏನು ಬೇಡ ಈ ವಯಸ್ಸಿನಲ್ಲಿ, ಸೀದಾ ತೋಟ ಮಾಡು ಅಂತ ಹೇಳಿದ್ರು. ಆಗ ತೋಟ ಮಾಡೋಕೆ ಅಲ್ಲಿ ನೋಡಿದಾಗ ಕಾಡು ಸಿಕ್ಕಾಬಟ್ಟೆ ಇತ್ತು, ಇದನ್ನು ತೋಟ ಮಾಡೋಕೆ ಆಗುತ್ತಾ ಅಂತ ನನ್ನ ಮನಸ್ಸಿನಲ್ಲೂ ಆಯ್ತು. ಆಮೇಲೆ ನಾನು ಗಂಡ ಹೆಂಡತಿ ಮಾತಾಡ್ಕೊಂಡು ಅದೇನಾರಾಗಲಿ ಬ್ಯಾಂಕಿನಲ್ಲಿ ದುಡ್ಡು FD ಇಟ್ಟರೆ ನಾನು ಗಂಡ ಹೆಂಡತಿ ಮಾತ್ರ ಗೊತ್ತಾಗುತ್ತೆ, ಈ ತೋಟಕ್ಕೆ ಖರ್ಚು ಮಾಡಿರಿ ಈ FD ಎಲ್ಲರಿಗೂ ಗೊತ್ತಾಗ ಕಾಣುತ್ತೆ ಕಣ್ಣಿಗೆ 4 ಜನಗೆ ಅಂತ ನನಗೆ ಮನಸ್ಸಿನಲ್ಲಿ ಬಂತು. ನಾವೇ ಇಬ್ರು ಮಾತಾಡ್ಕೊಂಡು ಹೋಗಿ ಮಾಡೋಣ ಅದೇನಾರ ಹಾಕಲಿ ಅಂತ ಶುರು ಮಾಡಿದ್ವಿ. ಈಗ ಶುರು ಮಾಡಬೇಕಾದ್ರೆ ಫಸ್ಟ್ 3 ಏಲಕ್ಕಿ 2 ಕಾಫಿ ಹಾಕಿದೆ. 1 ವರ್ಷದವರೆಗೂ ಹೋರಾಟ ಮಾಡಿದ್ವಿ. ಆಳು ಕಟ್ಕೊಂಡು ನಾವೇ ಬೆಳಗ್ಗೆ 6 ಸಾಯಂಕಾಲ 4 ಅದೇನೇ ಆಗಿರ್ಲಿ ಊಟ ಅಲ್ಲಿಗೆ ತಗೊಂಡೋಗಿ ಗಂಡ ಹೆಂಡತಿ ಕೆಲಸ ಮಾಡಬೇಕು ಅಂತ ಆಸೆ ಆಯ್ತು. ಕೆಲಸ ಮಾಡಿದೆ. ಆ ಇದರಲ್ಲಿ ನನಗೂ ಒಂಥರ ಖುಷಿ ಆಯ್ತು, ಮಾಡಲೇಬೇಕು ಇನ್ನುವಂತ. ಆಮೇಲೆ ಅದನ್ನ 1 ವರ್ಷದ ಗಿಡದಲ್ಲೇ ಇನ್ನೂ 9 ಆಗಿರ್ಲಿಲ್ಲ. ಆವಾಗ ನಮ್ಮ ವಿಜ್ಞಾನಿಗಳೆಲ್ಲ ಬಂದು ಓ ಭಾರಿ ಚೆನ್ನಾಗಿ ಮಾಡಿದಿರಿ ಅಂತ ಹೇಳ್ಬಿಟ್ಟು ಒಂದು 150 ಜನ ಸೇರಿದ್ರು ವಿಜ್ಞಾನಿಗಳೆಲ್ಲ, ಆಗ್ಬೋದು ಮಾಡಬಹುದು ಅಂತ. ಯಾವ ರೀತಿ ಮಾಡಬೇಕು ಅಂತ ಅವ್ರನ್ನ ಸ್ವಲ್ಪ ಸಲಹೆ ತಗೊಂಡೆ ಅವರಿಂದನು, ವಿಜ್ಞಾನಿಗಳಿಂದ ಕಾಫಿ ಬೋರ್ಡ್ DDA ಮಂಜುನಾಥ್ ಅವರು, SLO, ಆಮೇಲೆ ನಮ್ಮ ಲೈಜನ್ ಆಫೀಸರ್ ಮಂಜಿತ್ ಎಲ್ಲ ಎಲ್ಲರಿಂದ ಸಲಹೆ ತಗೊಂಡು ಅವರಂತಾನೆ ಅವ್ರು ಹೇಳಿದಕ್ಕಿಂತ ನಾನು ಇನ್ನೂ ಒಂದು ಹೆಚ್ಚಿಗೆ ಪಟ್ಟು ಕೆಲಸ ಮಾಡಕ್ ಹೋದೆ. ಅದು ನೋಡುವಾಗ ದಿನ ದಿನ ಮಕ್ಕಳು ಬೆಳೆಯೋಕ್ಕಿಂತ ಚೆನ್ನಾಗಿ ಬಂತು ನನಗೆ. ಇವೇ ಮಕ್ಕಳು ಅಂತ ಸಾಕಿದ ದಿನ ನನಗೆ ಆರೋಗ್ಯನು ಚೆನ್ನಾಗಿರುತ್ತೆ ಗಂಡ ಹೆಂಡತಿಗೆ ಬಂದು. ಮತ್ತೆ ಕೆಲಸ ಮಾಡಿದ್ರು ಒಳ್ಳೆ ಇದು ಸಿಗ್ತದೆ, ಊಟ ಎಲ್ಲ ಸೇರ್ತದೆ, ನಾವು ನಿದ್ದೆನೂ ಬರುತ್ತೆ ಅಂತ ಆಯ್ತು. ಮಾಡೇ ಬೇಡಣ ಇನ್ನೂ ಅಷ್ಟು ಅಂತ ಹೇಳಿ ಶ್ರಮಪಟ್ಟು ಏಲಕ್ಕಿನೂ ಬೆಳೆದಿದ್ದೀನಿ, ಕಾಫಿನೂ ಬೆಳೆದಿದ್ದೀನಿ. ಅದಕ್ಕೆ ನೀರಿನ ಅನುಕೂಲತೆ ಬೇಕಿತ್ತು. ಪಕ್ಕದವರಿಂದ ಒಂದು ಗದ್ದೆಯನ್ನು ಒಂದು 15 ಗದ್ದೆ ತಗೊಂಡು ಒಂದು 150 ಕೆರೆ ಮಾಡಿಸ್ದೆ, 10 HP ಮೋಟರ್ ತಂದೆ, ಡೆಡ್ ಲೈನ್ ಹಾಕಿಸ್ದೆ ನೀಟಾಗಿ ಮಾಡಬೇಕು ಅಂತ. ಇವತ್ತು ಇನ್ನೂ ಮಾಡಬೇಕು, ಬೇರೆಯವ್ರು ನೋಡಬೇಕು ಅಂತ ತೋರಿಸ್ಬೇಕು. ನಾನು ಒಬ್ಬ ಕಲ್ತರಾಗಲ್ಲ, ನನ್ನ ಇದನ್ನ ಮಿಕ್ಸರೇ ಹಾಕ್ಬೇಕು, ದನಿನ ಗೊಬ್ಬರ ಹಾಕಿದ್ರೆ ಬರುತ್ತದೆ ಅಂತ ತೋರಿಸ್ಕೊಡ್ತೀನಿ ಅಂತ ಹಠ ಮಾಡಿದ್ದೀನಿ. ಈಗ ನಾನು ಒಂದು 3 ಟ್ರಾಕ್ಟರ್ ಗೊಬ್ಬರ, 3 ಕಾಫಿ ಒಟ್ಟು ಡೈಕೋಟ್ರಮ ಒಂದು 20 ಮಣ್ಣು ಎಲ್ಲ ಬೆರೆಸಿ ಮುಂದಿನ ವರ್ಷಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಪ್ರಗತಿಪರ ರೈತರು ಮೊನ್ನೆ ಧರ್ಮಣ್ಣ ಅವರು, ಸುಬ್ರಹ್ಮಣ್ಯ ಅವರೆಲ್ಲ ಬಂದು ಅವರಿಂದನೂ ಸಲಹೆ ತಗೊಂಡೆ. ಆ ಗಿಡ ನೋಡಿದ್ರೆ ಯಾರು 2 ಗಿಡ ಅಂತ ಹೇಳಿ 2 ಫಸಲಿಗೆ ಬಂದಿದೆ, ಒಪ್ಕೊಂಡ್ರು. ಕಾಫಿ ಗಿಡನು 1 ಚರಂಡಿ ಕಡಿಬಾರ್ದು ಅಂತ ಹೇಳಿದ್ರು, ಫಸಲು ಬಿಡಬಾರ್ದು ಅಂತ. ನಾನು ಹೊಟ್ಟೆ ಕೊಟ್ರೆ ಅದು ಯಾಕೆ ಪುಷ್ಟಿಯಾಗಿ ಹೊಟ್ಟೆ ಕೊಡೋಣ, ಸ್ವಲ್ಪ ಚೆನ್ನಾಗಿ ಇದನ್ನು ಕೊಟ್ರೆ ಕಾಫಿ ಫಸಲು ಬರುತ್ತೆ ಅಂತ ನನಗೆ ಧೈರ್ಯ ಇದೆ. ನಾನು ಒಂದೊಂದು ಫ್ಲಾಟ್ಗೆ 6x10 ಹಾಕಿದೆ, ಒಂದ್ ಫ್ಲಾಟ್ಗೆ 1 ಅಷ್ಟಕ್ಕೆ. ಆಮೇಲೆ ಅದ್ರ ಜೊತೆಗೆ ಚಂದ್ರಗಿರಿ ಕೊಟ್ಟೆ 5, ಇನ್ನೊಂದ್ ಫ್ಲಾಟ್ಗೆ 6x10 ತುಂಗ ಕೊಟ್ಟಿದ್ದೀನಿ 5. ಇನ್ನೊಂದ್ ಫ್ಲಾಟ್ ನಲ್ಲಿ ವಿಯೆಟ್ನಾಂ ಅಂತ ತಳಿ ಚಿಕ್ಕಮಗಳೂರು ಗಿರಿ ಸೈಡ್ ನಲ್ಲಿ ಬೆಳೆದಿದ್ರು ವಿಯೆಟ್ನಾಂ ತಳಿ, ಅದ 10 ಹಾಕಿ ನೆರಿ ಅಂತ ಹೊಸ ತಳಿ ಬಂತು, ಅದನ್ನ ಹಾಕಿದ್ದೀನಿ. ಅಡಿಕೆಯನ್ನ ಈಗ ಅರ್ಕ್ಲೋಡಿನ ತಳಿ ಹಾಕಿದ್ದೀನಿ, ಶಿವಮೊಗ್ಗ ತಳಿ ತರಿಸ್ತಾ ಇದ್ದೀನಿ, ಈ ಸರಿ ಹಾಕ್ತೀನಿ. ಇಷ್ಟೆಲ್ಲ ಮಾಡಿ ನಾನು ತೋಟ ಮಾಡಲೇಬೇಕು ಹಠ ಹುಟ್ಟಿದೆ. ಅದೇನಾದ್ರೂ ನಾನು ಒಬ್ಬ ನೋಡೋದಕ್ಕಿಂತ ಬೇರೆಯವ್ರು ನೋಡಿ ಕಲ್ತ್ಕೊಳ್ಳಿ ಅಂತ ನನ್ನ ಆಸೆ. ನನಗೆ ನನ್ನ ವಯಸ್ಸು ಕಾಡು ಕರಿತಾ ಇದೆ, ಊರು ಹೋಗು ಅಂತಿದೆ. ಆದ್ರೂ ನನಗೇನಾದ್ರೂ ನಾನು ಬಿಟ್ಟೋಗೋದು ಏನಿದೆ, ನನ್ನ ಜೀವನದಲ್ಲಿ ಏನು ಸಾಧನೆ ಮಾಡಕ್ ಆಗಲ್ಲ, ನನ್ನ ಆಸ್ತಿ ಏನು ಹೊತ್ಕೊಂಡು ಹೋಗಲ್ಲ, ನನಗೆ ಮುಂದಿನ ಆಲೋಚನೆಗಳು ಜಾಸ್ತಿ ಇದೆ. ಆದ್ರೆ ಅದನ್ನು ಮಾಡಿದ್ರೆ ನನಗೆ ಸ್ವರ್ಗಕ್ಕೆ ಸೇರ್ತಾನ ಅಂತ ನಾನು ಇದುವರೆಗೂ ಜನಸೇವೆ ಮಾಡಿದ್ದೀನಿ. ಕನ್ನಡಕದ್ದೇ ಇರ್ಬೋದು ಅಥವಾ ನನ್ನ ಇದ್ರದ್ದೇ ಇರ್ಬೋದು, ಎಲ್ಲದನ್ನು 127 ಜನಕ್ಕೆ ಕನ್ನಡಕ ಕೊಡಿಸ್ದೆ. ಏನ್ ಓದಿದ್ರಿ ಗೋವಿಂದಗೌಡರು ನೀವು? ನಾನು BA ಓದ್ತಾ ಇದ್ದೆ, ಬರ್ಮೇಶ್ ಕಾಲೇಜ್ನಲ್ಲಿ ಸೆಕೆಂಡ್ ಇಯರ್ BA ಓದ್ದೆ. ಬಿಟ್ಬಿಟ್ಟು ಕೆಲಸ ಸಿಕ್ತು ಅಂತ ಅರ್ಧ ಅದನ್ನು ವಿದ್ಯೆಯನ್ನ ಬಿಟ್ಟು ಕೆಲಸಕ್ಕೆ ಸೇರ್ಕೊಬಿಟ್ಟೆ. ವಿಲೇಜ್ ಅಕೌಂಟ್ ಆಗಿ ಒಂದ್ 10 ವರ್ಷ ಕೆಲಸ ಮಾಡಿದೆ ಬೇಲೂರು ತಾಲೂಕ್ ಹಳೇಬೀಡು ಗೋಣಿ ಸುಮನಹಳ್ಳಿಲಿ. ಅಲ್ಲಿ ಕೆಲಸ ಮಾಡಿ ಪೂರ್ಣ ಮಾಡಲಿಲ್ಲ, ಪೂರ್ಣ ಮಾಡಲಿಲ್ಲ. ನಮ್ಮ ತಂದೆ ಜಮೀನ್ ಇಟ್ಕೊಂಡಿದ್ರು, ತುಂಬಾ ಜಮೀನ್ದಾರರು, 400 ಎಕರೆ ಜಮೀನ್ದಾರರು ಇತ್ತು. 6 ಜನ ಅಣ್ಣ ತಮ್ಮದಿರು ಒಟ್ಟಿಗೆ ಇದ್ರು. ಅವಾಗ ನನಗೆ ಬೇಡ, ಈ 1700 ರೂಪಾಯಿ ಇರುತ್ತಿ ಕೆಲಸ ಮಾಡಿದೆ ಯಾಕೆಂದ್ರೆ ಬಿಟ್ಟು ಬಂದ್ಬಿಟ್ಟೆ. ಎಷ್ಟು ಜಮೀನ್ ಇತ್ತು ಈಗ ತಂದೆಯವ್ರ ಕಾಲದಿಂದ? ಕಾಲದಲ್ಲಿ ಒಂದು 380-400 ಎಕರೆ ಜಮೀನ್ ಇತ್ತು, ಒಟ್ಟಿನ ಜಮೀನು 6 ಜನ ಇದ್ದು. ನಿಮ್ಗೆ ಎಷ್ಟು ಬಂತು? ನನಗೊಂದು 18 ಎಕರೆ ಬಂದಿತ್ತು. 18 ಎಕರೆನಲ್ಲಿ ಏನೇನು ಬೆಳೆದಿದ್ರಿ? 18 ಎಕರೆಲ್ಲಿ ಭತ್ತ ಬೆಳೀತಾ ಇದ್ದೆ, ಕಾಫಿ ಬೆಳೀತಾ ಇದ್ದೆ, ಆಮೇಲೆ ಏಲಕ್ಕಿನೂ ಬೆಳೆದಿದ್ದೆ. ನೀವು ಮದುವೆ ಆದ ಕಾಲಕ್ಕೆ ಏನೆಲ್ಲ ಕೃಷಿ ಮಾಡ್ತಾ ಇದ್ರು ಗೋವಿಂದಗೌಡರು? ಕಾಫಿ ಮಾತ್ರ ಮಾಡ್ತಾ ಇದ್ರು, ಏಲಕ್ಕಿ ಎಲ್ಲ ಬಿಟ್ಟಿದ್ರು. ಅವಾಗ ಏಲಕ್ಕಿ ಫಸ್ಟ್ ಎಲ್ಲ 3000 ಕೆಜಿ ಎಲ್ಲ ಬೆಳೆದಿದ್ರಂತೆ, ಅದೆಲ್ಲ ಬಿಟ್ಟು ಹೊಸದಾಗಿ ತೋಟ ಮಾಡಿದ್ರು. ಅವ್ರ ಜೊತೆಗೆ ತೋಟದಲ್ಲಿ ಸೇರ್ಕೊಂಡು ಕಾಫಿ ತೋಟದ ಕೆಲಸ ಮಾಡ್ತಾ ಇದ್ವಿ. ಈಗ ನಿಮ್ಮ ತಂದೆ ಮನೆಯಲ್ಲೂ ಕೂಡ ತೋಟ ಇತ್ತ? ನಾವು ತಂದೆ ಮನೆ ಅಂದ್ರೆ ಒಟ್ಟಿಗೆ ನಾವಿದ್ದವರು. ಫಸ್ಟ್ ನಮ್ಮ ಅಜ್ಜಿ ಮನೆಯಲ್ಲಿ ಇದ್ದಾಗ ನಮ್ಮ ತಾಯಿನ ಮನೆಗೆ ಮದುವೆ ಮಾಡ್ಕೊಂಡಿದ್ರು. 3 ಜನ ಮಕ್ಕಳು, 2 ಹುಡುಗಿಯರು, ಒಬ್ಬ ಮಾವ. ಅವ್ರ ಅದಕ್ಕೇನೆ ಮನೆಯಲ್ಲೇ ಮದುವೆ ಮಾಡ್ಕೊಂಡಿದ್ರು ಅಮ್ಮನ. ಆಗ ಒಟ್ಟಿನ ಫ್ಯಾಮಿಲಿ ನಾವೆಲ್ಲರೂ 14-15 ಜನರು ಇದ್ವಿ. ಮಾವ, ಅತ್ತೆ, ಅಮ್ಮ, ಅಪ್ಪ, ಹೀಗೆ ಅವ್ರಿಗೂ 6 ಜನ ಮಕ್ಕಳು, ನಮ್ಮಮ್ಮನಿಗೂ 5 ಜನ ಮಕ್ಕಳು. ಎಲ್ಲರೂ ಒಟ್ಟಿನ ಕುಟುಂಬದಲ್ಲಿ ಆಡ್ಕೊಂಡು ಕೆಲಸ ಮಾಡ್ಕೊಂಡು ಓದ್ಕೊಂಡು ಬೆಳೆದಿದ್ವಿ. ಆಗಿನ ಜೀವನನೇ ಒಂಥರ ಚಂದ ಖುಷಿ ಇತ್ತು. ಆವಾಗಿಂದನೇ ನಾವು ಕೆಲಸಗಳೆಲ್ಲ ಮಾಡ್ತಾ ಇದ್ವಿ. ಮಕ್ಕಳುಗಳು ಸ್ಕೂಲಿಗೆ ಅಲ್ಲೇ, ಮಿಡ್ಲ್ ಸ್ಕೂಲು ಅಲ್ಲೇ ಹೋಗ್ತಾ ಇದ್ವಿ. ಎಲ್ರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಆವಾಗಿಂದನೇ ಕೆಲಸದ ಅನುಭವ ಎಲ್ಲ ಇತ್ತು ನಮ್ಗೆ. ಅಲ್ಲೂ ತುಂಬಾ ಜಮೀನ್ ಇತ್ತು. ಅಲ್ಲಿ ನಮ್ಮ ಅಜ್ಜಿ ಮನೆಯಲ್ಲೂ ಏಲಕ್ಕಿ 1000 ಕೆಜಿ ಎಲ್ಲ ಬೆಳೀತಾ ಇದ್ರು. ಹಾಗೆ ಏಲಕ್ಕಿ ತೋಟಕ್ಕೂ ಕೆಲಸಗಳಿಗೆಲ್ಲ ಹೋಗ್ತಾ ಇದ್ವಿ. ಆಮೇಲೆ ಹಾಗೆ ಇದ್ ಮಾಡ್ಕೊಂಡು ನಮ್ಮ ತಾಯಿಗೆ ಬೇರೆ ಜಮೀನ್ ತೆಗೆದುಕೊಟ್ಟಿದ್ರು ಹಾರಂಗಿಯಲ್ಲಿ. ಅಲ್ಲಿ ಬಂದು ಗದ್ದೆ ತೋಟ ಎಲ್ಲ ಮಾಡ್ಕೊಂಡಿದ್ವಿ. ಈಗ ನಮ್ಮ ತಮ್ಮ ಅಣ್ಣ ಎಲ್ಲ ತೋಟ ಮಾಡ್ಕೊಂಡಿದ್ದಾರೆ, ಕಾಫಿ ತೋಟ. ಕಾಫಿ ಸಿಲ್ವರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಪೆಪ್ಪರ್ ಎಲ್ಲ 20 ಕ್ವಿಂಟಲ್ ಎಲ್ಲ ಕುಯ್ದಿದೀವಿ. ಅಲ್ಲಿ ಸಹ ಬಂದು ತೋಟ ಎಲ್ಲ ನಾವು ನಮ್ಮ ಅಮ್ಮ ಎಲ್ಲ ಸೇರಿ ತುಂಬಾ ಚೆನ್ನಾಗಿ ತೋಟ ಮಾಡಿದ್ವಿ. ಅಲ್ಲಿ ಅನುಭವ ಇತ್ತು. ಹಾಗೆ ಇಲ್ಲಿ ಬಂದು ಇವ್ರ ಮನೇಲೂ ಸಹ ತೋಟ ಕೃಷಿ ಎಲ್ಲ ಮಾಡ್ಕೊಂಡು ಮಾಡೋಣ ಅಂತ ತುಂಬಾ ಇಷ್ಟ ಆಗಿ ನಾವಿಬ್ರು ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತಾ ಇದೀವಿ. ಕೊರೋನಾ ಬಂತು. ಕೊರೋನಾ ಬಂದಿದ್ದಕ್ಕೆ ನಮ್ಗೆ ಏನು ಬೇಡ ಅಂತ ಸುಮ್ನೆ ಇದ್ವಿ. ನಾವಿಬ್ರೇ ಇರೋದಲ್ಲ, ನಮ್ ಜೀವನಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಇವರು ಹುಷಾರಿಲ್ದಾಗ ತೋಟ ಸೇಲ್ ಮಾಡಿದ್ವಿ. ಇವರು ಆರೋಗ್ಯ ಸರಿ ಆಯ್ತು. ಆಮೇಲೆ ನಾವು ಮನೆಯಲ್ಲೇ ಹಾಗೆ ಇರೋದ್ಯಾಕೆ ಅಂತ ಹೇಳ್ಕೊಂಡು ಸುಮ್ನೆ ಕೂತ್ಕೊಂಡು ಕಾಲ ಕಳಿಬೇಕಲ್ಲ. ಕೊರೋನಾ ಬಂತಲ್ಲ, ಆ ಟೈಮಿಗೆ ಹೋಗಿ ತೋಟ ಮಾಡೋದಕ್ಕೆ ಮಾಡಿದ್ವಿ. ತೋಟ ಮಾಡಿ ಇನ್ನು 2 ವರ್ಷ ಆಗಿಲ್ಲ. ಗಿಡನು ಚೆನ್ನಾಗಿ ಬಂದಿದೆ, ಏಲಕ್ಕಿನು ಚೆನ್ನಾಗಿ ಬಂದಿದೆ, ಕಾಫಿನು ಚೆನ್ನಾಗಿ ಬಂದಿದೆ. ಇಬ್ಬರಿಗೂ ತುಂಬಾ ಖುಷಿ ಆಗುತ್ತೆ. ನಾವು ಮನೇಲಿ ಅಲ್ಲಿ ಇಲ್ಲಿ ಕಾಲ ಕಳೆಯೋದಕ್ಕೆ ಇವ್ರು ಹೊರಗಡೆ ಇರ್ಬೇಕಲ್ಲ, ಹೋಗ್ಬೇಕಲ್ಲ, ಇವ್ರಿಗೆ ಹೊರಗಡೆ ಫ್ರೆಂಡ್ಶಿಪ್ ಅದು ಇದು ಜಾಸ್ತಿ ವ್ಯವಹಾರಗಳು ಇವರಿಗೆ ಇತ್ತು. ಹಾಗಾಗಿ ಸುಮ್ನೆ ಅವ್ರ ಆರೋಗ್ಯನು ಹಾಳು, ಅಲ್ಲಿ ಇಲ್ಲಿ ಫ್ರೆಂಡ್ಶಿಪ್ ಜೊತೆ ಸೇರ್ಕೊಳ್ಳೋದು ಇದೆಲ್ಲ ಸರಿ ಆಗಲ್ಲ ಅಂತ ಹೇಳಿ ನಾವಿಬ್ರು ಮಾತಾಡ್ಕೊಂಡು ತೋಟದ ಕೆಲಸ ಮಾಡ್ಕೊಂಡು ಚೆನ್ನಾಗಿ ತೋಟ ಮಾಡ್ಕೊಂಡು ಚೆನ್ನಾಗಿದೆ ಸರ್. ಇವಾಗ ತುಂಬಾ ಖುಷಿ ಆಗುತ್ತೆ. ಇವಾಗ ಡೈಲಿ ನಾವಿಬ್ರೆ ಕೆಲಸ ಮಾಡ್ತೀವಿ, ಒಬ್ಬ ಮಾತ್ರ ಜೊತೆಗೆ ಬರ್ತಾನೆ ನಮ್ ಜೊತೆಗೆ. ಒಬ್ಬನ ಕರ್ಕೊಂಡ ನಾವು 3 ಜನನೇ ಕೆಲಸ ಮಾಡಿರೋದು. ಅಷ್ಟೊಂದು ಕೆಲಸ ಮಾಡಿ ತೋಟ ನೀಟಾಗಿ ಇಟ್ಕೊಂಡಿದೀವಿ. ಏಲಕ್ಕಿನೂ ಇವಾಗ ಬರ್ತಾ ಇದೆ, ಕಾಫಿನೂ ಸ್ವಲ್ಪ ಬರ್ತಾ ಇದೆ. ಇವಾಗ 2 ವರ್ಷಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ವಿ, ಖುಷಿ ಆಗುತ್ತೆ ಸರ್. ಕೃಷಿ ಬಗ್ಗೆ ಯಾಕೆ ಇಷ್ಟೊಂದು ಆಸಕ್ತಿ ಗೋವಿಂದಗೌಡರು ನಿಮಗೆ? ತಂದೆ ಕಾಲದಿಂದನು ನಾವು ಕೃಷಿಯಲ್ಲೇ ಬೆಳೆದವರು, ಅಜ್ಜನ ಕಾಲದಿಂದ. ಅವತ್ತೇ ತಂದೆ ಏಲಕ್ಕಿ ಬೆಳೆದು ಎರ್ನಾಕುಲಂ ಕೊಚ್ಚಿನಲ್ಲಿ ಒಂದು ಚಿನ್ನದ ಪದಕ ಸರ್ಟಿಫಿಕೇಟ್ ತಗೊಂಡಿದ್ರು. ಒಳ್ಳೆ ಬೆಳೆಗಾರರು, ಒಳ್ಳೆ ಬೆಳೆಗಾರರು ಅಂತ. ನಮ್ಮ ಏಲಕ್ಕಿ ಯಾವತ್ ಹೋದ್ರು 10-20 ರೂಪಾಯಿ ಜಾಸ್ತಿ ಬರ್ತಾ ಇತ್ತು ಮಾರ್ಕೆಟ್ ಅಲ್ಲಿ, ಮಂಜಳಾಬಾದ್ ಏಲಕ್ಕಿ ಅಂದ್ರೆ. ಆ ತಳಿ ಒಳ್ಳೆ ತಳಿ ಅಂತ ಇದು ಮಾಡಿದ್ರು. ಆಮೇಲೆ ನಾನೇನ್ ಮಾಡಿದೆ, ನಾನು ಬೇಡ, ನನಗೆ ಮಕ್ಕಳು ಮರಿಲ್ಲ, ಯಾಕೆ ತೋಟ ಮಾಡಿ ಯಾರಿಗೋ ಬಿಟ್ಕೊಟ್ಟು ಹೋಗ್ಬೇಕಲ್ಲ ಅಂತ ಇದೊಂದು ಸೇಲ್ ಮಾಡಿ ಮಾರ್ಬಿಟ್ಟೆ. ಅವಾಗ ಇಟ್ಕೊಂಡು ಏನ್ ಪ್ರಯೋಜನ, ಯಾರಿಗೋ ಬಿಟ್ಕೊಡ್ಬೇಕು ಅಂತ. ಆದ್ರೆ ನಾವು ಒಟ್ಟಿನ ಕುಟುಂಬದಲ್ಲಿ ನನ್ನ ಅಣ್ಣ ಪ್ರಕಾಶ್ ಗೌಡ ಅಂತ, ನನ್ನ ತಮ್ಮ ರಾಜಗೋಪಾಲ್, 3 ಜನ ಹೆಣ್ಮಕ್ಳು, 3 ಜನ ಗಂಡ್ಮಕ್ಳು, ಎಲ್ಲ ಒಟ್ಟಿಗಿದ್ದಾಗ ಒಂಥರ ಇದಿತ್ತು. ಅವರು ಮನಸ್ಸು ಮಾಡಿ ಏನಾದ್ರೂ ನೀನು ಮಕ್ಕಳು ಮರಿಲ್ಲ, ನೀನು ಇದು ಬಿಡು, ನಿನ್ನ ಪಾಲ್ನ ಕೊನೆ ನೀನು ನೋಡ್ತೀವಿ, ಹಂಚ್ಕೊಳ್ತೀವಿ ಅಂದ್ರೆ ಆಗಿತ್ತು. ಇಲ್ಲ ಪಾಲ್ ಮಾಡ್ಬಿಟ್ರು, ನನಗೂ ಬೇಕು ಅಂತ ಆಗಿತ್ತು. ನಾವು ಬೇರೆ ಸಪರೇಟ್ ಆಗಿ ಪಾಲ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ವಿ. ನನಗೆ ಕಾಯಿಲೆ ಬರುತ್ತೆ ಅಂತ ನನಗೆ ಕನಸಿನಲ್ಲೂ ಕಂಡಿರ್ಲಿಲ್ಲ. ಮದುವೆ ಬೇಡ, ಯಾವ ಮಕ್ಕಳಿದ್ದವರೆಲ್ಲ ತಂದೆ ತಾಯಿಗೆ ಅನ್ನ ಕೊಡ್ತಾ ಇಲ್ಲ, ನಾವು ನೋಡೋಣ ಏನಾದ್ರು ಒಂದು ಇದು ಮಾಡೋಣ ಅಂತ ಮಾತಾಡ್ಕೊಂಡ್ವಿ ಮೊದಲೇ. ಆವಾಗ ಈ ಕಾಯಿಲೆ ಬಂದ ಮೇಲೆ ನಮಗೆ ಬೇರೆ ಯೋಚನೆಗಳು ಶುರುವಾಯ್ತು. ಅವರು ಮೂಲೆ ಗುಂಪಾದ್ರು, ಅವರು ತೀರೋಗ್ಬಿಟ್ರು. ಆಮೇಲೆ ಇವರು ತಂದ ಮೇಲೆ ಮಕ್ಕಳು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇದನ್ನೇ ಹೆಚ್ಚಿಸೋದ್ ಬೇಡ, ನಮ್ಮ ಮಕ್ಕಳೇ ಎಲ್ರು, ಏನಾದ್ರು ಒಂದು ಜನಗಳಿಗೆ ಸೇವೆ ಮಾಡೋಣ. ಜನಗಳಿಗೆ ಸೇವೆ ಮಾಡಿದ್ರು ಅದ್ ನಾಲ್ಕು ಜನ ಕಾಣಂಗಿರ್ಬೇಕು ಜನ. ನಮ್ ತಂದೆ ತಾಯಿ ಇಲ್ಲ ಇದ್ರೆ ನಮ್ಮನ್ ಬಿಡಾರ, ಇನ್ನ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋರು. ಈಗ ನಾವು ಅವ್ರನ್ನ ಬೇರೆಯವ್ರನ್ನಾದ್ರೂ ತಂದೆ ತಾಯಿ ಅಂತ ನೋಡೋಣ ಅನ್ನಂತ ಆಸೆ ಇದೆ ನನಗೆ. ಈಗ ಮೊದಲಿಂದಲೂ ಚಟುವಟಿಕೆಯಿಂದ ಇದ್ದಂತವ್ರು, ಸಾಕಷ್ಟು ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಇದ್ದಂತವ್ರು, ಯಾಕೆ ಅನಾರೋಗ್ಯ ಕಾಡ್ತು ನಿಮ್ಗೆ? ನನಗಂತೂ ಅನಾರೋಗ್ಯ ಇಲ್ಲ ಅಂತಾನೆ ತಿಳ್ಕೊಂಡಿದ್ದೆ. ನಾನು ಎಲ್ಲ ಎಲೆಕ್ಷನ್ ಬಿರ್ಸಲ್ಲಿ ಓಡಾಡ್ತಿದ್ದೆ, ಎಲ್ಲಾರ ಜೊತೆ 8-10 ದಿವಸ ನನಗೆ ಕೇಳೋರು ಹೇಳೋರು ಯಾರು ಇತ್ತಿಲ್ಲ. ಆ ರೀತಿ ಓಟ್ ಕೇಳ್ಕೊಂಡು ಗೋವಿಂದಣ್ಣ ಗೋವಿಂದಣ್ಣ ಗೋವಿಂದಜ್ಜ ಗೋವಿಂದಜ್ಜ ಅಂತ ಈ ತರ ಯಾವ ಪಕ್ಷದವರು ಮಾತಾಡೋರು, ಒಳ್ಳೆ ಇದನ್ನಿತ್ತು. ಆದ್ರೆ ಮಧ್ಯದಲ್ಲಿ ಈ ಕಾಯಿಲೆ ಯಾಕೆ ಬಂತು ಅಂತ ನನಗೆ ಆಶ್ಚರ್ಯ. ನಾನೇನ್ ತಿಳ್ಕೊಂಡಿದ್ದೆ, ಈ ಎಲ್ಲಾರ ಜೊತೆ ಈ ಸೇರ್ಕೊಂಡು ಏನಾದ್ರು ಕುಡಿದು ಅಲ್ಸರ್ಗೆ ಏನಾರು ಏಟ್ ಬಿದ್ಬಿಟ್ಟಿದೆ, ನನ್ನ ಇದು ಆ ತರ ಬಂತು, ಅಲ್ಸರ್ ಆಗಿರ್ಬೇಕು, ಹೊಟ್ಟೆ ನೋವು ಅದಕ್ಕೆ ಬರ್ತಾ ಇದೆ ನನಗೆ ಅಂತ ನಾನ್ ತಿಳ್ಕೊಂಡಿದ್ದೆ. ಆಮೇಲೆ ಮಂಗಳೂರಿಗೆ ಹೋದೆ, ನಿಮ್ಗೇನು ಇಲ್ಲ ಅಂತ ಮಾತ್ರೆ ಕೊಟ್ರು. ಆಮೇಲೆ ಮೈಸೂರಿನಲ್ಲಿ ತೋರಿಸ್ಬೇಕಾದ್ರೆ ಟೆಸ್ಟಿಂಗ್ ವಿಕ್ರಮದಲ್ಲಿ ಒಂದು ಸರ್ಟಿಫಿಕೇಟ್ ಕೊಟ್ರು, ಇದನ್ನ ನಿಮ್ಗೆ ಇದನ್ನ ಲ್ಯಾಬಿಗೆ ಕಳಿಸಿದ್ವಿ ಬಾಂಬೆಗೆ, ಅಲ್ಲಿ ಏನ್ ಬರುತ್ತೆ ನೋಡೋಣ ಲ್ಯಾಬ್. ಲ್ಯಾಬ್ ಇಂದ ಬರ್ಬೇಕಾದ್ರೆ 3ನೇ ಹಂತ ದಾಟಿದೆ ಅಂದ್ಬಿಟ್ರು. ನನಗೆ ಆಗ ಗೊತ್ತಿರ್ಲಿಲ್ಲ, ನಾನೇನ್ ತಿಳ್ಕೊಂಡಿದ್ದೆ ನನಗೆ ಡ್ರಿಂಕ್ಸ್ ಮಾಡೋದ್ರಿಂದನೇ ತೊಂದರೆ ಆಗಿರ್ಬೋದು, ಇಷ್ಟು ಬಿಟ್ರೆ ನನಗೆ ಇನ್ನೇನಿಲ್ಲ. ಆಮೇಲೆ ಅವತ್ತೇ ಬಂದು ನಾನು ಏನ್ ವಿಲ್ ಮಾಡ್ಕೊಡ್ಬೇಕೆಲ್ಲ ಮಾಡ್ಕೊಟ್ಬಿಡ್ತೀನಿ, ನಾನು ಉಡಿಯಲ್ಲ ಅಂತ ಆಯ್ತು. ನಾನು ಸೇರ್ಬೇಕಾದ್ರೆ 103 ಕೆಜಿ ಇದ್ದೆ ಆಸ್ಪತ್ರೆಗೆ, ಡಿಸ್ಚಾರ್ಜ್ ಆಗ್ಬೇಕಾದ್ರೆ 61 ಕೆಜಿ ಬಂದ್ಬಿಟ್ಟೆ, 32 ಕೆಜಿ 33 ಕೆಜಿ ಲ್ಯಾಸ್ ಆಗ್ಬಿಟ್ಟಿದ್ದೆ. ನಾನು ಆಗೇನ್ ತಿಳ್ಕೊಂಡೆ, ಓ ಇನ್ ಉಳಿಯಲ್ಲ ನನ್ನ ಮನಸ್ಸಿನಲ್ಲಿ ನಾನು ತಿಳ್ಕೊಳ್ಳೋದು. ಬೇರೆಯವ್ರು ಹೇಳಿದ್ರೆ ನಮ್ಮೂರ್ನಲ್ಲಿ ಇವನ್ನ ಇವತ್ತ ನಾಳೆ ಹೆಣ ತರ್ತಾರೆ ಆಸ್ಪತ್ರೆಯಿಂದ ಅಂತ ಕಾಯ್ತಾ ಇದ್ರು. ಬೇರೆ ಊರಿನವರು ಏನವನ ಹತ್ರ ಏನ್ ಪರಿಸ್ಥಿತಿ ಇಲ್ಲ, ಜೀವ ನೋಡಂಗೆ ಇಲ್ಲ ಹಾಗೆ ಹೀಗೆ ಅಂತ ಮಾತಾಡೋರು. ನಾನು ಅದಕ್ಕೆ ಯಾವ್ದಕ್ಕೂ ಕಿವಿ ಕೊಡ್ಲಿಲ್ಲ. ಧೈರ್ಯವಾಗಿದ್ದೆ, ಅಯ್ಯೋ ನನ್ನಂತವ್ರು ಹುಟ್ಟುತ್ತಾರೆ ಸಾಯ್ತಿ, ಈ ಭೂಮಿ ಮೇಲೆ ಎಷ್ಟು ಜನ ಹುಟ್ಟಿ ಸತ್ತಿಲ್ಲ, ನಂದು ಒಂದು ಅದೇ ರೀತಿ ಒಳ್ಳೇದು ಕೆಟ್ಟದ್ದು ತಗೊಂಡೋಗೋದು ಎರಡೇ, ನನ್ನ ದುಡ್ಡಲ್ಲ ಸಿದ್ಧಾರ್ಥ ಅಂತವ್ರು ಎಂತೆಂತವ್ರು ಹೋಗಿದಾರೆ, ದುಡ್ಡು ಆಸ್ತಿ ತಗೊಂಡೋಗ್ಲಿಲ್ಲ, ನಮ್ ತಂದೆನು ತಗೊಂಡೋಗ್ಲಿಲ್ಲ, ನಮ್ಗೆಲ್ಲ ಬಿಟ್ಟೋದ್ರು. ಆದ್ರೆ ಒಳ್ಳೇದು ಕೆಟ್ಟದ್ದು ಎರಡು ತಗೊಂಡೋಗಕ್ಕೆ ಏನಾದ್ರು ಸೇವೆ ಮಾಡ್ಬೇಕು, ನನ್ನ ಆಸ್ತಿ ಮುಖ್ಯ ಅಲ್ಲ, ನನ್ನ ದುಡ್ಡು ಮುಖ್ಯ ಅಲ್ಲ ಅಂತ ಬ್ಯಾಂಕ್ ಅಲ್ಲಿ ದುಡ್ಡು ತೆಗೆದು ಕೆಲಸ ಮಾಡಕ್ ಕೃಷಿ ಚಟುವಟಿಕೆ ಶುರು ಮಾಡಿದೆ ಸರ್. ಈಗ ಅನಾರೋಗ್ಯ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ನಿಮ್ಗೆ ಆರೋಗ್ಯ ಕಾಪಾಡ್ಕೊಳ್ಳೋಕೋಸ್ಕರ ತೋಟನ ಮಾರ್ಕಂಡ್ರಿ? 300 ಚೀಲ ಕಾಫಿ ಕುಯ್ತಾ ಇದ್ದೆ, 1-3 ಕ್ವಿಂಟಲ್ ಮೆಣಸು ಕುಯ್ತಾ ಇದ್ದೆ. ಅದನ್ನ ಅನಾರೋಗ್ಯದಲ್ಲಿ ಆ ಪ್ರೈವೇಟ್ ಆಸ್ಪತ್ರೆ ಬಿಲ್ ಕಟ್ಟಲಿಕ್ಕೆ ನನಗೆ ತೊಂದರೆ ಆಗಿತ್ತು, ಆ ಇದ್ದ ದುಡ್ಡೆಲ್ಲ ಕಳ್ಕೊಂಡಿದ್ದೆ. ಆಮೇಲೆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನನ್ನ ಚಿನ್ನನು ಇಟ್ಬಿಟ್ಟು ಅಡ್ಮಿಟ್ ಆದೆ. ಅವ್ರು ಫಸ್ಟೇ ನಮ್ಮ ಗಂಡ ಹೆಂಡತಿ ಇಬ್ಬರಿಂದ ಬರ್ಸ್ಕೊಂಡಿದ್ರು, ನೀವ್ ಎಷ್ಟಾದ್ರೂ ಕಟ್ತೀನಿ ಅಂತ ಧೈರ್ಯ ಇದ್ರೆ ಮಾತ್ರ ಸೇರ್ಕೊಳ್ಳಿ, 20 ಲಕ್ಷ ದಾಟ್ತದೆ ಅಂತ. ಆಗ ನನಗೆ ಟೋಟಲ್ ಆಗಿ 22,80,000 ಆಯ್ತು. ತೋಟ ಮಾರ್ಲೇಬೇಕು ಅಂತಾಯ್ತು, ಎಷ್ಟು ಕಾರ್ ಹೋಗ್ಲಿ ಜೀವ ಉಳಿತಲ್ಲ ಅಂತ 6.5 ಎಕರೆ ಮಾರ್ಬಿಟ್ಟೆ. ಯಜಮಾನರಿಗೆ ತುಂಬಾ ಅನಾರೋಗ್ಯ ಆಯ್ತು, ತೋಟ ಮಾರಿದ್ರೆ ಏನ್ ಅನಿಸ್ತು ಆ ಸಂದರ್ಭದಲ್ಲಿ ಸಾವಿತ್ರಮ್ಮ? ನಿಮ್ಗೆ ತೋಟ ಮಾರಿದ್ರು ಪರವಾಗಿಲ್ಲ, ಅವ್ರ ಜೀವ ಒಂದು ಉಳಿದ್ರೆ ಸಾಕು, ನಾವಿಬ್ರು ಚೆನ್ನಾಗಿರ್ಬೋದು, ಜೀವ ಇದ್ರೆ ಏನ್ ಬೇಕಿದ್ರು ಸಾಧನೆ ಮಾಡ್ಬೋದು ಅಂತಾಗಿ ನಮ್ ತಮ್ಮ ಬಂದು ಎಲ್ಲ ಹೇಳಿದ್ರು. ಅಲ್ಲಿ ಹಾಸ್ಪಿಟ್ಲ್ಗೆಲ್ಲ ಬ್ಯಾಂಗ್ಳೂರ್ಗೆ ನಮ್ಗೆ ಹೀಗೆ ಗೊತ್ತಿರ್ಲಿಲ್ಲ, ಅವರು HCG ಇದ್ರು ನನ್ನ ತಮ್ಮನೆಂಟಿ. ಆಮೇಲೆ ಅಲ್ಲಿ ಕರ್ಕೊಂಡೋಗಿ ಇವ್ರಿಗೆ ಏನು ಗೊತ್ತಿರ್ಲಿಲ್ಲ ಕ್ಯಾನ್ಸರ್ ಅಂತ. ಫಸ್ಟ್ ಮೈಸೂರು ಭರತ್ ಹಾಸ್ಪಿಟ್ಲ್ ಅಲ್ಲಿ ಆ ತರ ರಿಪೋರ್ಟ್ ಬಂತು, ಲಿಂಫಾಮ್ ಆಗಿದೆ, ಥರ್ಡ್ ಸ್ಟೇಜ್ ಕಳೆದಿದೆ, ಫೋರ್ತ್ ಸ್ಟೇಜ್ ಇವಾಗ ಅಂತ ಹೇಳಿ. ಆಮೇಲೆ ಅದಕ್ಕೆ ಹಾಗೆ ನೋಡ್ಬಿಟ್ಟು ಬೆಂಗಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಡಾಕ್ಟರ್ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು, ತುಂಬಾ ಇನ್ವೆಸ್ಟ್ ಮಾಡಿದ್ವಿ, ಏನೋ ಹೋದ್ರೆ ಹೋಗ್ಲಿ, ಮಾಂಗಲ್ಯ ಭಾಗ್ಯ ಉಳಿದ್ರೆ ಸಾಕು, ಅವರು ಒಂದಿದ್ರೆ ನಮ್ಗೆ ಜೀವನಕ್ಕೆ ದಾರಿ ಆಗುತ್ತೆ, ಅವ್ರು ಇದಾರೆ ಅಂತ ಹೇಳಿ ನಮಗೂ ಧೈರ್ಯ ಬರುತ್ತೆ, ನಮಗೂ ಮಕ್ಕಳಿಲ್ಲ, ನಮ್ಮನ್ನ ನೋಡೋರು ಯಾರು, ಜೀವ ಒಂದು ಉಳಿದ್ರೆ ಸಾಕು ಅಂತ ಹೇಳಿ ಎಲ್ಲ ಮಾತಾಡ್ಕೊಂಡಿಬ್ರು ತೋಟ ಸೇಲ್ ಮಾಡಿ ಅವ್ರ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡು ಬಂದ್ವಿ. ಇವಾಗ ಅವರು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಬೇರೆ ಏನು ಚೆಕಪ್ ಅದಿದು ಅವ್ರಿಗೆ ಬೇರೆ ಆತರದೇನು ಸಮಸ್ಯೆ ಇಲ್ಲ, ಚೆನ್ನಾಗಿದ್ದಾರೆ. ಇನ್ ಮುಂದೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ, ದೇವ್ರ ಮೇಲೆ ಬೇಡ್ಕೊಳ್ಳೋದಷ್ಟೇ. ಆರೋಗ್ಯವಾಗಿದ್ವಿ, ಅವರು ದುಡಿತಾರೆ ನಾವು ದುಡಿತೀವಿ, ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಕೆಲಸದವನಿಗಿಂತ ಜಾಸ್ತಿ ದುಡ್ದು ಕೆಲಸ ಮಾಡ್ತೀವಿ. ಕೊರೋನಾ ಟೈಮಿಂದ ನಮ್ಗೆ ಆರೋಗ್ಯ ಚೆನ್ನಾಗ್ಲಿ ಅಂತ ಹೇಳಿನೇ ನಾವು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ತೋಟ ಮಾಡೋದಕ್ಕೆ. ಗೋವಿಂದಗೌಡ್ರೆ, ನಿಮ್ಮ ಹತ್ರ ಸಾಕಷ್ಟು ಹಣ ಇತ್ತು, ಆದಾಯನು ಕೂಡ ಬರ್ತಾ ಇತ್ತು, ಆದ್ರೂ ಇನ್ನೊಂದು 4 ಎಕರೆ ತೋಟ ಮಾಡಬೇಕು ಅಂತ ಹೇಳಿ ಯಾಕೆ ಮನ್ಸಾಯ್ತು? ಬ್ಯಾಂಕ್ ನಲ್ಲಿ ದುಡ್ಡು ಇಟ್ಕೊಂಡಿದ್ದು ಒಂದು 30 ಲಕ್ಷ FD ಹಾಕಿದ್ದೆ, ಅದು ನನಗೆ ಒಂದು 25,000 ಬಡ್ಡಿ ಬರ್ತಾ ಇತ್ತು, 65 ಲಕ್ಷ ಇತ್ತು, ಆರೋಗ್ಯ ಕಳೆದ್ಬಿಟ್ಟು ಮಿಕ್ಕಿತ್ತು. ಅದನ್ನ ಬ್ಯಾಂಕಿಗೆ ಇಟ್ಟು ಆ FD ಇಟ್ಟಿದ್ದೆ, 4 ಲಕ್ಷದ ಮನೆ ಲೀಜಿ ಮಾಡ್ಕೊಂಡು ಫಸ್ಟ್. ಆಮೇಲೆ ಡಾಕ್ಟರ್ ಕೆಳಗಡೆ ಒಂದು 3,000 ಬಾಡಿಗೆ ಕೊಟ್ಟಿದ್ದೆ, ಇಷ್ಟು ಇದಕ್ಕೆ ಖರ್ಚಿ ಸಾಕು ಅಂತ ಆಗಿತ್ತು. ಆದ್ರೆ ಖರ್ಚಿಂದ ದಿನ ನನಗೆ ಫ್ರೆಂಡ್ಶಿಪ್ ಜಾಸ್ತಿ ಆಗ್ಬಿಡ್ತು, ಅಲ್ಲಿ ಹೋಗೋಣ ಬಾ ಇಲ್ಲಿಗೆ ಹೋಗೋಣ ಬಾ ಅಂತ ದಿನ, ಇದು ಒಂದು ದೊಡ್ಡ ಇದಾಗ್ಬಿಡ್ತು, ಬೇಡ ಇದು, ನಾವು ಗಂಡ ಹೆಂಡತಿನೇ ಒಂದು ಇದನ್ನ ತಗೊಂಡ್ವಿ ನೋಡೋಣ. ನನ್ನ ಫ್ರೆಂಡ್ಸ್ ಹೇಳಿದ್ರು ಆ 2 ಎಕರೆ ನಿಮ್ಗೆ ಹಕ್ಕು ಅಂತಿದೆಯಲ್ಲ ಅದಕ್ಕೆ ಮಾಡಿ ಸಾಕು, ಅಷ್ಟನ್ನೇ ಉಳಿಸ್ಕೊಳ್ಳಿ ಅಂತ ಹೇಳಿದ್ರು. 2 ಎಕರೆ ಮಾಡಿದೇನು, 4 ಎಕರೆ ಮಾಡಿದ್ರು ಒಂದೇ ಅಂತ 5 ಎಕರೆ ಮಾಡೇಬಿಟ್ಟೆ. ಈಗ ನೋಡುವಾಗ ಮೇಲೆ ಇನ್ನೊಂದು 2 ಎಕರೆ ಖಾಲಿ ಇದೆ, ಅದು ನನ್ನ ಅಥಾರಿಟಿಲೇ ಇದೆ, ಅದನ್ನು ಮಾಡಿಬಿಟ್ಟು ಅದನ್ನ ಯಾಕೆ ಬಿಟ್ಕೊಂಡಿದ್ದೀನಿ, ನನ್ನ ಮುಂದಿನ ಸಮಸ್ಯೆ ಹೇಳಿದ್ನಲ್ಲ ಏನಾದ್ರು ಮಾಡಬೇಕು ಅಂತಿದೆ ಅಂತ ಬಿಟ್ಕೊಂಡಿದ್ದೀನಿ. ಈಗ ಏನು ನೀವು ತೋಟ ಮಾಡಿದಿರೋ ಆ ತೋಟದ ಜಾಗ ಹಾಳು ಬಿದ್ದಿತ್ತು ತುಂಬಾ ವರ್ಷದಿಂದ ಅಂತೇಳಿ ನಿಮ್ಮ ಸುತ್ತಮುತ್ತಲ ತೋಟ ಮಾಡ್ತಕ್ಕಂಥವ್ರು ನಿಮ್ಮ ಊರಿನವರೆಲ್ಲ ಹೇಳ್ತಾರೆ. ಅದು ಹೆಂಗೆ ಅಂತ ಅಂತ ಅಂದ್ರೆ ಅದನ್ನ ಕ್ಲೀನ್ ಮಾಡೋಕ್ಕೂ ಕೂಡ ಆಯ್ತಿರಲಿಲ್ಲ, ಜೆ ಸಿ ಬಿ ತಂದಿದ್ರು ಕ್ಲೀನ್ ಮಾಡಕ್ ಆಯ್ತಿರಲಿಲ್ಲ ಅಂತೇಳಿ. ಅಂಥದ್ದನ್ನ ನೀವು ಗಂಡ ಹೆಂಡತಿ ಇಬ್ಬರೇ ಸೇರ್ಕೊಂಡು ಮಾಡಿದ್ರಿ, ಹೆಂಗ್ ಮಾಡಿದ್ರಿ? ಇವತ್ತು ಕೆಲಸದವ್ರನ್ನ 8-10 ಜನ ಕರ್ಕೊಂಡಾದ್ರೆ ಇವ್ರು ಆಗಲ್ಲ ಅಂದ್ರೆ ಯಾಕೆ ಆಗಲ್ಲ ಮರೆಯ, ನಾವು ಗಂಡ ಹೆಂಡತಿ ಸೇರ್ಕೊಳ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹುಮ್ಮಸ್ ಕೊಡ್ತಾ ಇದ್ದೆ. ಅವರು ಆಗಲ್ಲ ಅನ್ನೋದು ನೀವು ನಾವ್ ಎಳಿತೀವಿ ನೀವು ಕಚ್ಚಿ ಕಳದಿಂದ ಎಲ್ಲ ಮುಳ್ಳೆಲ್ಲ ತೆಗೆದು ಬೇರೆ ಕಡೆ ಹಾಕನ, ಯಾಕೆ ಆಗಲ್ಲ ಮನಸ ಮಾಡೋರು, ನಿಮಗೆ ಸಂಬಳ ತಾನೆ ಕೊಡ್ತೀನಿ. ನಾವು ಗಂಡ ಹೆಂಡತಿ ಅಷ್ಟು ಹೋರಾಟ ಮಾಡಿ ಕಾಡೆಲ್ಲ ಕಳೆದೆ ಸರ್. ಆಮೇಲೆ ಎಲ್ಲ ಬೀಳಕ್ ಶುರು ಆಯ್ತು ಮೇಲಿಂದ, ಅದನ್ನೆಲ್ಲ ಏಣಿ ಹಾಕಿ ತೆಗೆದು ಬೇರೆ ಕಡೆ ರೋಡಿಗೆ ಸುಟ್ಟಿವಿ ಆ ಮುಳ್ಳೆಲ್ಲ. ನೀವೇನ್ ಸಹಾಯ ಮಾಡಿದ್ರಿ ಆ ಸಂದರ್ಭದಲ್ಲಿ? ನಾವು ಸಹಾಯ ಮಾಡಿದ್ದು ಅಂತಂದ್ರೆ ಫಸ್ಟ್ ತುಂಬಾ ದೊಡ್ಡ ಕಾಡಾಗಿತ್ತು, ಜೆ ಸಿ ಬಿ ಕರ್ಕೊಂಡು ಬಂದು ಸ್ವಲ್ಪ ಮಾಡಿದ್ರು, ಅವರು ಅದು ಕಷ್ಟ ಅಂತ ಹೇಳಿ ಬಿಟ್ಟೋದ್ರು. ಆಮೇಲೆ ಜನ ಕರ್ಕೊಂಡು ಕೊಚ್ಚಿದ್ವಿ, ಒಂದು 10-15 ಜನ, ಒಂದು 2-3 ದಿವಸ ಒಂದು ವಾರ ಸೇರ್ಕೊಂಡು ಕೊಚ್ಚಿದ್ವಿ, ಕಾಡನ್ನೆಲ್ಲ ಕಡ್ದು ಎಲ್ಲ ಕ್ಲೀನ್ ಮಾಡಿ ಮಾಡೋಣ ಅಂತ ಮಾಡಿದ್ವಿ. ನಾವೇನು ಸೇರ್ಕೊಂಡು ಇಬ್ರು ಮನ್ಸು ಪಟ್ರೆ ಯಾವ್ದು ಮಾಡದೇ ಇರೋಕ್ ಸಾಧ್ಯ ಇಲ್ಲ, ಎಲ್ಲ ಮಾಡಬಹುದು ಅಂತ ಹೇಳಿ ನಾವು ಸೇರ್ಕೊಂಡು ಮಾಡಿದ್ವಿ ಸರ್. ಸುಮಾರು 2 ಎಕರೆಗೆ ಏಲಕ್ಕಿ ಹಾಕೊಂಡಿದ್ರಲ್ಲ ಗೌಡ್ರೆ? 2 ಎಕರೆಗೆ ಏಲಕ್ಕಿ ಹಾಕಿ. ಯಾವ ತಳಿ ಹಾಕೊಂಡಿದ್ರಿ? ನನಗೆ ನಮ್ಮ ತಂದೆ ಕಾಲದಲ್ಲಿ ಮಂಜುರಾಬಾದ್ ತಳಿ ಅಂತ ದೋಣಿಗಲ್ಲಿ ಮಂಜುರಾಬಾದ್ ಬೆಳೆದವ್ರಲ್ಲ ಆ ತಳಿಯ ಹೇಳಿದ್ರು, ಅದೇ ತಳಿ ಹೆಸರಾಕಿ ಅದನ್ನೇ ಬೆಳೆದಿದ್ದೀನಿ. ಮಂಜುರಾಬಾದ್ ತಳಿನೇ ಬೆಳ್ಕೊಂಡಿದ್ದೀನಿ. ಈಗ 1 ವರ್ಷದ ತೋಟ ಅಂತ ಹೇಳಿ ಯಾರು ಹೇಳೋದಿಲ್ಲ, ಅದನ್ನ ನೋಡಿದ್ರೆ ಅಷ್ಟು ಹುಲ್ಸಾಗಿ ಚೆನ್ನಾಗಿ ಬೆಳೆದಿದೆ, ಈ ಸರಿ ಫಸಲು ಕೂಡ ಬರ್ತಾ ಇದೆ. ಏನೆಲ್ಲ ಆರೈಕೆ ಮಾಡಿದ್ರಿ ಅದಕ್ಕೆ, ಹೇಗೆ ಅಷ್ಟು ಚೆನ್ನಾಗಿ ಬೆಳೆಯಕ್ ಸಾಧ್ಯ ಆಯ್ತು? ಅದು ಬಾರಿ ವರ್ಷದಿಂದ ಮುಳ್ಳು ಗುತ್ತಿ ಎಲ್ಲ ಕರಗಿತ್ತು ಒಂದು. ಎರಡನೇದು ನಮಗೆ ಗುಣಿ ಮಾಡ್ಬಿಟ್ಟು ಆ ಮುಳ್ಳೆಲ್ಲ ಬೇರೆ ಕಡೆ ಕೊಚ್ಚಿ ಕೊಚ್ಚಿ ತುಂಡು ಮಾಡಿ ಕರಗಿಬಿಡ್ತು, ಎಲ್ಲ ಸೌದೆ ಟೈಪ್ ಮಾಡಿ ಹಾಕಿದ್ವಲ್ಲ ಕರಗ್ಬಿಡ್ತು, ಕರಗ್ತು. ಅದು ಒಳ್ಳೆ ಸೊಪ್ಪಿನ ಗೊಬ್ಬರ, ಧನಿನ ಗೊಬ್ಬರಕ್ಕಿಂತ ನಾವು ಫಸ್ಟ್ ಹಾಕ್ಬೇಕಾದ್ರೆ ಒಂದು ಗೊಬ್ಬರ ಕೊಟ್ಟಿದ್ದೆ, ಸಗಣಿ ಗೊಬ್ಬರ ಕೊಟ್ಟೆ, ಡಿ ಎ ಪಿ ಕೊಟ್ಟೆ. ಆಮೇಲೆ ಗಿಡ ಜಾಸ್ತಿ ಬರೋಕ್ಕೆ ಶುರುವಾಯ್ತು ಕಂದುಗಳು. ಇನ್ ಕೊಡಬಾರ್ದು ಗೊಬ್ಬರ, ಏನಾದ್ರು ಮಳೆನಲ್ಲಿ ಕಳ್ಕೊಬೇಕು ಶುರು ಆಗ್ಬಿಡುತ್ತಾ ಅಂತ ಬಿಟ್ಬಿಟ್ಟೆ. ಈಗ ನೋಡಕ್ ಅದೆಲ್ಲ ಕರಿಗಿ ಅದೇನು ರಾಶಿ ಅಷ್ಟು ಕಾಡು ಊರಾಗ್ಬಿಟ್ಟಿದೆ, ಕೊಚ್ಚಿ ಕರಿಗೆ ಅದಕ್ಕೆ ಒಳ್ಳೆ ಫುಡ್ ಸಿಕ್ಬಿಡ್ತು, ಚೆನ್ನಾಗಿ ಬಂದಿದೆ. ಈಗ ಅದಕ್ಕೋಸ್ಕರ ಮುಂದಿನ ಸರಿಯ ವಿಜ್ಞಾನಿಗಳು ಹೇಳ್ದಂಗೆ ಧನಿನ ಗೊಬ್ಬರನೇ ಕೊಡ್ಬೇಕು. ಪಂಕ್ರೋಳಿ ಧರ್ಮರಾಜ್ ಅವರು ವಿಜ್ಞಾನಿಗಳು ಏನ್ ಸಲಹೆ ಮಾಡಿದ ಅದೇ ತರ ಕೊಡ್ಬೇಕು, ಅದಕ್ಕೆ ಗುಂಡಿನಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಮುಂದೆ ಏಲಕ್ಕಿ ಕುಯ್ದ ತಕ್ಷಣ ಧನಿನ ಗೊಬ್ಬರ ಕೊಡ್ತೀನಿ, ಫುಲ್ ಧನಿನ ಗೊಬ್ಬರ ಕೊಟ್ಟು ಬೆಳಿಬೇಕು ಅಂತಿದೆ. ಯಾವ್ಯಾವ ಟೈಮಲ್ಲಿ ಏನೇನು ಕೆಲಸ ಮಾಡ್ತಾರೆ ಏಲಕ್ಕಿಗೆ? ಏಲಕ್ಕಿಗೆ ಗಿಡ ಹಾಕಿದ ಮೇಲೆ 2 ಸರಿ ಬುಡ ಎಲ್ಲ ಬಿಡಿಸಿದ್ವಿ, ಕ್ಲೀನ್ ಮಾಡ್ಕೊಂಡ್ವಿ. ನಾವು ಗಂಡ ಹೆಂಡತಿ ಬೇರೆಯವರಾದ್ರೆ ಅದಕ್ಕೆ ಎಲ್ಲ ಕಟ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವೇ ಸೇರ್ಕೊಂಡು ಒಬ್ಬನ ಕರ್ಕೊಂಡು ಎಲ್ಲ ಕ್ಲೀನ್ ಮಾಡಿಸ್ತೇವೆ. 2 ಸರಿ ವರ್ಷಕ್ಕೆ 7 ಬಾರಿ ನೀರು ಕೊಟ್ಟೆ, ಸ್ಪ್ರಿಂಕ್ಲರ್ ನಾವೇ ಗಂಡ ಹೆಂಡತಿ ಒಳಗಡೆ ಗಿಡ ಮುರಿದ ಹಾಗೆ ಮಕ್ಕಳನ್ನ ನೋಡ್ದಂಗೆ ನೋಡ್ಕೊಂಡು ನಾವೇ ತಗೊಂಡೋಗಿ ಎಲ್ಲ ಇಟ್ಟು ಪೈಪ್ ಎಲ್ಲ ಇಟ್ಟು ಇದು ಮಾಡಿಸ್ದೆ. 7 ಬಾರಿ ನೀರು ಕೊಟ್ಟೆ ಮಳೆ ಬರೋಕ್ಕಿಂತ ಮುಂಚೆನೆ. ಈಗ ಅದು ಅದಕ್ಕೋಸ್ಕರ ಕಾಯಾಗಿದೆ. ಕಾಫಿ ಯಾವ ತಳಿ ಹಾಕೊಂಡಿದ್ರಿ? ಕಾಫಿ ಒಂದು ಫ್ಲಾಟ್ಗೆ ಅದೇ C8R ಚಂದ್ರಗಿರಿ, ಒಂದು ಫ್ಲಾಟ್ಗೆ C8R ತುಂಗ, ಇನ್ನೊಂದು ಫ್ಲಾಟ್ಗೆ ವಿಯೆಟ್ನಾಂ ನೆರಿ. ಇವ ತರ ಫ್ಲಾಟ್ ಫ್ಲಾಟ್ ಮಾಡಿದ್ದೀನಿ, ಬೇರೆ ಬೇರೆ ಬೇರೆ ಬೇರೆ ಮಾಡಿದ್ರಿ. ಎಷ್ಟೆಷ್ಟು ಅಡಿ ಅಂತರಕ್ಕೆ ಹಾಕಿದ್ರ ಗಿಡಗಳನ್ನ? 10 ಅಡಿ 5 ಅಡಿ 10 ಅಡಿಗೆ C8R ಕೊಟ್ಟಿದ್ರು ರೋಬಸ್ಟ ತಳಿಯ, 5 ಅಡಿಗೆ ಈ ಚಂದ್ರಗಿರಿ ತುಂಗ ಎಲ್ಲ ಅರಬಿಕಾ ಟೈಪ್ 5 ಅಡಿ ಕೊಟ್ಟಿದ್ರು. ಯಾಕೆ ಆತರ ಬೇರೆ ಬೇರೆ ವೆರೈಟಿ ಹಾಕಂಡ್ರಿ? ಈಗ C8R ಸ್ವಲ್ಪ ಲೇಟ್ ಕ್ರಾಪ್ ಬರೋದು, ಇದು ಬೇಗ ಬರುತ್ತೆ. ತುಂಗ ನೆರಿ ಇದೆಲ್ಲ ಬೇಗ ಮೊದಲು ಕ್ರಾಪ್ ಬರುತ್ತೆ, ನಮ್ಗೆ ಇನ್ವೆಸ್ಟ್ಗೆ ಒಳ್ಳೇದಾಗುತ್ತಲ್ಲ, ಬೇಗ ನಮ್ಗೆ ಖರ್ಚು ಕಡಿಮೆ ಮಾಡುತ್ತೆ, ಆದಾಯ ಬರುತ್ತಲ್ಲ, ಅದಕ್ಕೋಸ್ಕರ ಮಾಡಿದ್ವಿ. ನಾವು ಅಷ್ಟು ದೀರ್ಘಕಾಲ ಕಾಯದ್ ಬೇಡ, ಎಷ್ಟು ಬೇಗ ಪ್ರಾರಂಭ ಆಗುತ್ತೋ ಅಷ್ಟು ಬೇಗ ಆದಾಯ ಶುರು ಆಗ್ಲಿ. ಆದಾಯ ಶುರು ಆದ್ರೆ ನಮ್ಗೆ ಖರ್ಚಿಗೂ ಆಗುತ್ತೆ, ಜೀವನಕ್ಕೂ ಆಗುತ್ತೆ, ಜೊತೆಗೆ ತೋಟ ಇನ್ನೂ ಚೆನ್ನಾಗಿ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಇದನ್ನ ಹಾಕೊಂಡಿದ್ರಿ. ಕಾಫಿ ಜೊತೆಗೆ ಅಂತರ್ ಬೆಳೆಯಾಗಿ ಅಡಿಕೆನು ಕೂಡ ಹಾಕೊಂಡಿದ್ರ, ಯಾಕೆ ಅಡಿಕೆ ಹಾಕ್ಬೇಕು ಅಂತ? ಅಡಿಕೆ ಹಾಕಿದ್ರೆ ನೆರಳು ದೀಣೆ, ಅದು ದನಮೇ ಅಂತ ಕಾವಲಿತ್ತು, ನೆರಳಿಗೂ ಆಗುತ್ತೆ, ಮುಂದೆ ಭವಿಷ್ಯಕ್ಕೂ ಅಡಿಕೆ ನೆರಳನ್ನು ಮಾಡುತ್ತೆ. ಅಡಿಕೆ ಅದಕ್ಕೇನು ಇದಿಲ್ಲ, ದನಿನ ಗೊಬ್ಬರ ಒಂದು ಹಾಕಿ ಒಂದು ಸ್ಪ್ರೇ ಕೊಟ್ಕೊಂಡು ನೀರು ಕೊಟ್ಬಿಟ್ರೆ ಒಳ್ಳೇದು ಅನ್ಸುತ್ತೆ ನನಗೆ, ಅದಕ್ಕೆ ಅದನ್ನು ಹಾಕಿದ್ದೀನಿ. ಇನ್ನ ಮುಂದಿನ ಇದಕ್ಕೆ ತಾಳೆ ಮರನು ಹಾಕ್ಬೇಕು ಅಂತ ಇದ್ದೀನಿ, ಒಂದ್ ಎಕರೆ ತಾಳೆ ಮರ ಹಾಕ್ಬಿಟ್ಟು ನೋಡೋಣ. ಜಾಗ ಉಳಿಸ್ಕೊಂಡಿದ್ದೀರಿ? ಅದು ಸ್ವಲ್ಪ ಕಲ್ ಜಾಗ, ಗದ್ದೆ ಸೈಡ್ ನಲ್ಲಿದೆ, ಹಾಕೋಣ ಅಂತ ನೋಡ್ತಾ ಇದ್ದೀನಿ. ತಾಳೆ ಬೆಳಿಬೇಕು ಅಂತ? ತಾಳೆ ಬೆಳಿಬೇಕು ಅಂದ್ರೆ ಹೊರದೇಶದಲ್ಲಿ ಬೇಡಿಕೆ ಜಾಸ್ತಿ ಇದೆ, ತಾಳೆ ಎಣ್ಣೆಗೆ ಎಷ್ಟು ಲಕ್ಷ ಟನ್ ಹೋದ್ರು ಹೊರದೇಶದಲ್ಲಿ ಬೇಡಿಕೆ ಈಗಲೇ ಪೇಪರ್ ಹಾಕ್ತಾ ಇದಾರೆ. ಈಗ ಇದನ್ನ ಎಲ್ಲದಕ್ಕೂ ಉಪಯೋಗಿಸ್ತಾರೆ. ಇದು ಖರ್ಚು ಕಡಿಮೆ ಆಗಿ ನಾವು ಬೆಳಕಬಹುದಲ್ಲ ಯಾವ ಇದಿಲ್ಲದಲ್ಲೇ ಅಂತ ನನಗೊಂದು ಆಸೆ ಇದೆ. ಅದೊಂದು ಒಂದು 100 ಗಿಡ ಹಾಕೋಣ ಅಂತ ಮೇಡಮ್ ಅನ್ನ ರೈತರ ಮೇಡಮ್ ಅವರು ನಮ್ಮ ತೋಟಗಾರಿಕೆಯವರು ಬನ್ನಿ ಮಾತಾಡಿ ಅಂತ ಹೇಳಿದಾರೆ, ಕೊಡ್ತೀನಿ ಅಂತ. ಅದನ್ನ ಹಾಕ್ಬೇಕು ಅಂತ ಇದ್ದೀನಿ. ಈಗ ಸ್ವಲ್ಪ ಹಣಕ್ಕೆ ತಾಪತ್ರೆ ಆಗಿದೆ, ನನಗೆಲ್ಲ ಖರ್ಚೆಲ್ಲ ಹಾಕದೆ ಆಗಿದೆ, ತಗೊಳ್ಳೋ ಅಂತ ಇನ್ಕಮ್ ಯಾವ್ದು ತಗೊಂಡಿಲ್ಲ. ನೀವು ಕೇಳಿದಾಗ ಅಂಡರ್ಲೈನ್ ಯಾಕೆ ತುಂಗಾ ಚಂದ್ರಗಿರಿ ಎಲ್ಲ ಕೊಟ್ರಿ ಅಂತ ಹೇಳಿದ್ರಲ್ಲ, ಅದೇನಾಗಿತ್ತು ಅಂದ್ರೆ ನನಗೆ ಚಂದ್ರಗಿರಿ ತುಂಗಾ ಈ ರೋಬಸ್ಟಾ ಬರೋದು 3 ವರ್ಷದ ಮೇಲೆ, 5 ವರ್ಷದ ಒಳಗೆ ಅಂತೂ ಬರಲ್ಲ. ನೀವು 5 ವರ್ಷದ ಮೇಲೆ ಅಷ್ಟವರಿಗೆ ಗಂಡ ಕೆಲಸ ಮಾಡ್ಬೇಕು ಅಂದ್ರು. ನಾನು ಈ ವರ್ಷನೇ ಬಿಟ್ಟಿದ್ದೀನಿ ಅಂದ್ರೆ ನಂಗೆ ಆಶ್ಚರ್ಯ. ಚರಂಡಿ ಎಲ್ಲ 1 ವರ್ಷಕ್ಕೆ ಯಾರು ಕೊಡಲ್ಲ, 3 ವರ್ಷದ ಮೇಲೆ ಕೊಡೋದು ಕಾಪಿಗೆ. ನಾನು ಹಾಕಿದ ವರ್ಷನೇ 9 ತಿಂಗಳಿಗೆ ಚರಂಡಿ ಕೊಟ್ಟಿದ್ದೀನಿ, ಮಣ್ಣು ಬುಡಕ್ಕೆ ಗಟ್ಟಿ ಮಾಡಿದ್ದೀನಿ. ಓಕೆ, ನನ್ನ ಇದು ಯಾವುದು ಭೂಮಿ ಬಂಜೆ ಅಲ್ಲ. ಯಾವತ್ತೂ ಭೂಮಿ ಶ್ರಮ ಪಟ್ರೆ ನಮ್ಮ ಗುರಿ ಇರಬೇಕು. ಸಾಧನೆ ಮಾಡ್ತೀನಿ ಅಂದ್ರೆ ಒಂದು ಗುರಿ ಇಟ್ಕೊಂಡು ಸಾಧನೆ ಮಾಡ್ಬೇಕು, ಬಂದೇ ಬರುತ್ತೆ. ಹೋರಾಟ ಮಾಡಬಹುದು ಅಂತ ನನಗಿದು. ನಾವು ಬೆಳೆದಿದ್ದ ಫಸಲು ಬೆಲೆ ಸಿಗುತ್ತೆ ಅಂತ ಅದಾದ್ಮೇಲೆ. ಈಗ ಹುಂಕರೋಳಿ ಧರ್ಮರಾಜನಾಥವ್ರು 3 ಟನ್ ಏಲಕ್ಕಿ ಬೆಳಿತೀನಿ ಅಂದ್ರೆ ನಮ್ಗೆ ಆಶ್ಚರ್ಯ. ನಾವ್ಯಾಕೆ ಬೆಳಿಬಾರ್ದು? ಭೂಮಿ ಎಲ್ಲ ಒಂದೇ, ಹೋರಾಟ ಮಾಡ್ಬೇಕು, ಒಂದು ಗುರಿ ಇಟ್ಕೋಬೇಕು. ಹೋರಾಟ ಮಾಡ್ಬೇಕಾದ್ರು ಸುಮ್ಮನೆ ಹೋಗಿ ಕೆಲಸ ಮಾಡೋದಲ್ಲ, ಆದ್ರೆ ಬೇರೆ ಸಲಹೆಯನ್ನು ಅಧಿಕಾರಿಗಳು ವಿಜ್ಞಾನಿಗಳು ಬಂದಾಗ ಸಲಹೆನೂ ತಗೋಬೇಕು ಅನ್ನಿಸ್ತು. ನನಗೇನು ದೊಡ್ಡ ತೋಟ ಮಾಡಿದೀನಿ ಅಂತ ವಿಜ್ಞಾನಿಗಳು ಕರೆಸ್ತಾನೆ, ವರ್ಷ ವರ್ಷ ಅಧಿಕಾರಿಗಳು ಕರೆಸ್ತಾನೆ ಅಂತ ಅವ್ರಿಗೆ ಬೇರೆಯವ್ರಿಗೆ ಆಗುತ್ತೆ. ಇರೋದು 1-2-3 ಎಕರೆ ಮಾಡ್ಕೊಂಡೇ ಎಲ್ಲರನ್ನು ಕರ ತೋರಿಸ್ತೇನೆ. ಕರು ತೋರ್ಸಕ್ ನನ್ ದೊಡ್ಡ ಸಿಗಿಗಲ್ಲ, ನನಗೊಂದು ಸಲಹೆ ಬೇಕು. ಅಪ್ಪ ಹಾಕಿದ ಆಲದ ಮರ ಅಂತ ಅವತ್ತಿನ ಬೆಳೆಲೆ ಬೆಳೆಯಕ್ ಹೋದ್ರೆ ಇವತ್ತು ಬರಲ್ಲ. ಇವತ್ತಿನ ಇದರಲ್ಲಿ ನಾವು ಏನು ಹೇಳ್ತಾರ, ಇವತ್ತು ನಾವೇನು ಕಲ್ತಿದೀವ ಆ ಫುಡ್ ಬೇಕು ಈ ಫುಡ್ ಬೇಕು ಅಂತ ಅವನು ಕೇಳ್ತವೆ. ಕಾಫಿ ಗಿಡ ಎಲ್ಲಕ್ಕಿನ ಅವ್ರು ಹೇಳದಂತೆ ಅವ್ರ ವಿಜ್ಞಾನಿಗಳು ಏನ್ ಹೇಳ್ತಾರ ಅದರ ಸ್ವಲ್ಪ ನಾವು ನಡ್ಕೋಬೇಕು. ನನ್ನ ಪ್ರಕಾರ ವಿಜ್ಞಾನಿಗಳು ಅಧಿಕಾರಿಗಳು ರೈತರು ಎಲ್ಲಿ ಇಂತ ಸಮಾವೇಶ ಶಿಬಿರಗಳು ಮಾಡ್ತೀವೋ ಅದಕ್ಕೊಂದು ಉತ್ತರ ಸಿಗುತ್ತೆ. ಪ್ರಗತಿಪರ ಧರ್ಮರಾಜ ಅಂತವ್ರು ಇಟ್ಕೊಂಡು ನಾವು ರೈತರು ಅಧಿಕಾರಿಗಳು ವಿಜ್ಞಾನಿಗಳು ಎಲ್ಲರನ್ನು ಸೇರಿಸಿ ಒಂದು ಸಲಹೆ ಎಲ್ಲೆಲ್ಲೋ ಹಳ್ಳಿ ಹಳ್ಳಿ ಹೋಗಿ ಒಂದು ಪಂಚಾಯತಿ ಒಳಗೆ ಒಂದೊಂದ್ಸರಿ ಮಾಡಿದ್ರೆ ಅವ್ರು ಹೇಳದೆ ಅಧಿಕಾರಿಗಳು ಹೇಳದ್ ಬೇರೆ, ವಿಜ್ಞಾನಿಗಳು ಹೇಳದ್ ಬೇರೆ, ರೈತರು ಹೇಳದ್ ಬೇರೆ. ಇದಕ್ಕೆಲ್ಲದಕ್ಕೂ ಒಂದು ಸಲಹೆ ಕಂಡಿಡ್ಕೋಬಹುದು, ಒಳ್ಳೆ ಇದಿದೆ ಅಂತ ನನ್ನ ಪಾಲಿಸಿ. ಅದಕ್ಕೋಸ್ಕರ ಈ ಶಿಬಿರಗಳ ಮಾಡ್ತಾ ಇದೀನಿ. ಅವರೆಲ್ಲ ಕೆಲಸಕ್ಕೂ ನಿಮ್ಮ ಒಪ್ಪಿಗೆ ಇದೆ ಸಾವಿತ್ರಮ್ಮ ಅವರೇ? ಇದೆ ಸರ್, ಇಬ್ರು ಅವ್ರ ಮಾತ ನಾವ್ ಇದ್ ಮಾಡ್ತೀವಿ, ನಮ್ಮ ಒಪ್ಪಿಗೆ ನಾವ್ ಇದ್ ಮಾಡ್ತೀವಿ, ಇಬ್ರು ಒಂದೇ ಮನಸ್ಸಿನ ತರ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತೀವಿ ಸರ್. ಮಾಡ್ತಾ ಹೋಗ್ತಾ ಇದೀವಿ, ಸಮಾಜಕ್ಕೂ ಅನುಕೂಲ ಆಗ್ತದೆ, ಬದುಕಿಗೂ ಅನುಕೂಲ ಆಗ್ತಾ ಇದೆ, ಒಳ್ಳೆ ಜೀವನವನ್ನ ಮಾಡ್ತಾ ಇದೀರಿ. ಈ ಕೃಷಿಗೆ ಸಂಬಂಧಪಟ್ಟಂಗೆ ಇನ್ನು ಏನೇನು ಬೆಳಿಬೇಕು, ಏನ್ ಮಾಡ್ಬೇಕು ಅಂತ ಆಸೆ ಇದೆ? ನನಗೆ ಬೆಳಿಬೇಕು ಅನ್ನೋದಕ್ಕಿಂತ ನಾವು ಈ ಮಾಡ್ಕೊಂಡಿದೀವಿ ಸಾಕು. ಹೌದು, ಇದರಲ್ಲಿ ಉನ್ನತವಾಗಿ ಬೆಳೆ ತೋರಿಸ್ಬೇಕು. ಈ 5 ಎಕರೆ ಜಾಸ್ತಿ ಮಾಡಕ್ ಹೋಗ್ಬಾರ್ದು, ಮಾಡಿದ್ರು ಜನಸೇವೆ 4 ಜನಕ್ಕೆ ಅನುಕೂಲ ಆದಂತ ಮಾಡ್ಬೇಕು ಅಂತ ನಾನು ಅಷ್ಟೇ. 4 ಜನಕ್ಕೆ ಅನುಕೂಲ ಆಗ್ಬೇಕು. 4 ಜನ ನೋಡಿ ಗೋವಿಂದಗೌಡರ ಮಾಡೋರೆ ನಾವು ಮಾಡ್ಬೇಕು ಅನ್ನೋದ್ ಬರ್ಬೇಕು ಬರ್ಬೇಕು. ಇನ್ನೂ ಒಂದು ಸನ್ನಿವೇಶದಲ್ಲಿ ಬೇರೆಯವ್ರನ್ನ ಕೇರಳದ ಮೇಡಮ್ ಬರ್ತೀನಿ ಅಂತ ಹೇಳಿದ್ರೆ ದೊಡ್ಡದಾಗ್ಬೋದು, ನಿಮ್ಮನ್ನೆಲ್ಲ ಕರೆಸಿ ಮಾಡ್ಬೇಕು ಅಂತ ಆಸೆ ಇದೆ. 4 ಜನ ಪ್ಲಾಂಟ್ಗಳು, ದೊಡ್ಡ ದೊಡ್ಡ ಪ್ಲಾಂಟ್ಗಳು ಸೇರಿ ಅಲ್ಲಿ ಏನಾದ್ರು ನನಗೂ ಒಂದು ಸಲಹೆ ಸಿಗುತ್ತೆ ಅವರಿಂದ. ಹೌದು ಹೌದು, ರೈತರಿಂದ. ಅದನ್ನ ಆಸೆ ಇಟ್ಕೊಂಡಿದ್ರಿ. ಗೋವಿಂದಗೌಡರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಅಂದ್ರೆ ಹೆಂಗ್ ಸಂಪರ್ಕ ಮಾಡುವಂತದ್ದು? ನಿಮ್ ಫೋನ್ ನಂಬರ್ ಹೇಳ್ತೀರಾ? 9449212127255. ಇನ್ನೊಂದ್ ಸರಿ ಹೇಳಿ. 9449212127255. ಒಳ್ಳೇದು ಗೋವಿಂದಗೌಡರು. 9449212127255. ಒಳ್ಳೇದು ಗೋವಿಂದಗೌಡರು, ಈ ಒಂದು ವಯಸ್ಸಿನಲ್ಲೂ ಕೂಡ ಒಂದಷ್ಟು ತೋಟ ಮಾಡಬೇಕು, ನಾವು ಚಟುವಟಿಕೆಯಿಂದ ಇರಬೇಕು ಅನ್ನುವ ಕಾರಣಕ್ಕೆ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದೀರಿ. ಒಳ್ಳೆ ಪ್ರಗತಿಪರ ರೈತರಾಗಿ ಇವತ್ತು ಕೂಡ ನೀವು ಗುರುತಿಸ್ಕೊಂಡಿದ್ದೀರಿ. ಇವತ್ತು ನಮ್ಮ ಆಕಾಶವಾಣಿಗೆ ಬಂದು ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ತಾವಿಬ್ರು ಕೂಡ ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದಗಳು ಸರ್, ಮಧುಸೂದನ್ ಸರ್ಗೆ. ನೀವು ಸಹ ನಮ್ಮ 2 ಸಮಾವೇಶಕ್ಕೂ ಬಂದಿದ್ದೀರಿ, ತುಂಬಾ ಧನ್ಯವಾದಗಳು ಸರ್. ಇದುವರೆಗೂ ಕೃಷಿ ಬದುಕಿನ ತಮ್ಮ ಅನುಭವಗಳನ್ನ ಕುರಿತು ಸಕಲೇಶಪುರ ತಾಲೂಕು ಹಾಡಿಯಹಳ್ಳಿಯ ಪ್ರಗತಿಪರ ಕೃಷಿಕರು ಹಾಗೂ ಸಮಾಜ ಸೇವಕರಾದಂತಹ ದಂಪತಿಗಳಾದಂತಹ ಎಚ್ಎ ಗೋವಿಂದೇಗೌಡ ಹಾಗೂ ಜಿಕೆ ಸಾವಿತ್ರಿ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.